ರಾಜವದನ ತಪಕಿನ್ನು ವಿಘ್ನ ತರುಮರು ಮರತಿ ನಿಜವನ್ನು ಧರಿಸಿ ಮಹಿಷಿ ರೂಪ ಮರಸಿ ನಿಜವನ್ನು ಧರಿಸಿ ಮಹಿಷಿ ರೂಪ ವಿರಜಿ ಪೇತಪವೆಂದು ತರಳೆಯ ದಿನದಲ್ಲಿ ಸುರರೆಂಬ ಹಗೆಗಳಾಗಿ ಹರು ಪಲವೇ ನಿನ್ನು ಸುಮ್ಮನೆಯೇ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿ ಹ ತರಳ ಮಹಿಷಾಸುರಗೆ ಹದನಗಳ ಅತ್ತು ಪಲವೇ ನಿನ್ನು ಸುಮ್ಮನೆ ಆತನ ಕಣ ಚಂಡ ಮುಂಡರು ದೈತ್ಯ ಶುಂಭ ಸುರನ ನೇಮದಿ ಪೃಥ್ವಿ ಎಲ್ಲವ ಸಂಚರಿಸಿ ಶೋಧಿಸುವೆವೆಂದೆನುತ ವಿಧಿಯನು ಮೆಚ್ಚಿಸಿ ತಪದಿ ವರಗಳ ಮೊದಲೇ ಪಡೆದಿರೆ ಇದಿರಾರೆ ಮಗಿನ್ನು ಸ್ವರ ಬಿಡಿದು ನಡೆದರಲು ನಡೆದರಲು ನಡೆದರಲು ತನುವಿನ ಪರಿಮಳವು ನಾಸಿಕಗೆ ಸೋಗಲು ಅರೆರೆ ಕೌತುಕವೆಂದು ಪರಿಮಳ ಬಿಡಿದು ಮುಂದರಿಯೇ ತರಣಿ ಕೋಟಿ ಪ್ರಕಾಶವದು ಗೋಚರಿಸಲಚ್ಚರಿಯಿಂದ ಶೋಧಿಸಿ ಬರುತ ಕಂಡರು ಸ್ವರ್ಣ ದುಯ್ಯಾಲಯಲಿ ದೇವಿಯನು ಆ ಅರರೆ ಇವಳೆಂತು ವಿಟಗರಿ ವಿಟಗರಿ ವಿಟಗರಿ ಇರುವಳು ನೀರೇ ನೋಡೆ ಸ್ಮರಣ ಕೂರ್ಗಣೆಯಂತೆ ಇರುವಳು ನೀರೇ ವಿಟಗಾರೇ ಜಾವದನೆ ಹರಿಣ ನೇತ್ರೆ ಚೆಲುವ ತರುಣಿ ವಮಣಿಯು ವಿಮಲ ಗಾತ್ರೆ ಚೆಲುವ ತರುಣಿ ಮಣಿಯು ವಿಮಲ ಗಾತ್ರೆ ಅರರೆ ಇವಳಂತು ಬೀಟಗಾರೆ ಬೇಟಗಾರೆ ಬೇಟಗಾರೆ ಗಂಡನ್ಯಾರು ಬೇಳು ಮುನ್ನ ಗಂಡು ಆಯುಷವಾಯ್ತು ಮದುವೆ ಆಗದಿದ್ದರೆ ಚಂಡ ಮುಂಡಲಿದ್ದಕು ನಾವು ಗಂಡು ಗಲಿಗಳೊಳಗೆ ನಮಗೆ ಚಂಡ ಮುಂಡರಿದ್ದಕು ನಾವು ಗಂಡು ಗಲಿಗಳೊಳಗೆ ನಮಗೆ ಕಂಡವನು ನಿವರಿಸಿ ಸುಖವ ನುಂಡು ಬಾಳೆಲೆ ನೀ ನುಂಡು ಬಾಳೆಲೆ ನೀ ನುಂಡು ಬಾಳೆಲೆ ವಾರಿ ಜಗಲ್ದಿ ನೀ ವೈಯಾರೆ ವೈಯಾರೆ ಕಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರ್ವದಿ ಮೆರವ ಶಿವಯನು ನೋಡಿದನು ಗಾಢ ಗರ್ವದಿ ಮೆರವ ಶಿವಯನು ನೋಡಿದನು ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಮಾಡಲೆ ನಿಲ್ನ ಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೇನು ಒರೆದು ಬಂದಿಹೇನು ಕೇಳು ಇವಳಿವು ಬದ್ಧವಾದರು ನುಡಿಸಿದ ಪೆನೆನು ನೋಡಿದನು ಕಲಿ ರಕ್ತ ಬೀಜನು ಧನುಜೇಶ ಕೇಳನ್ನ ಮಾತ ಕೇಳನ್ನ ಮಾತ ಯಾತಕಿನಿ ತೂ ನೀ ಭ್ರಮೆಯದೆ ಮನದಲ್ಲಿ ವ್ಯರ್ಥ ಮನಸಿಜ ಶರಕ್ಕೆ ಸಿಲುಕುತ್ತ ಪರವನಿತೆಯವಳವರಿಸದೆ ಬಿಡೆನೆನುತ ಧನುಜೇಶ ಕೇಳನ್ನ ಮಾತ ಆ ದಶರಾ ಮೋರೆಯ ಆರಿಸಿ ದುಷ್ಟರ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀದೇವಿ ಮಹಾತ್ಮೆ, ಭಾಗವತರು, ಸಾಯಿ ಪ್ರಸಾದ ನಾವಡ, ಮದ್ದಳೆ ಪ್ರಕಾಶ್ ಬೋರ್ಕರ್ ಬಡಗನ್ನೂರು, ಚೆಂಡೆ ಜಗನ್ನಿವಾಸರಾವ್ ಪುತ್ತೂರು, ಶ್ರುತಿ ಕೃಷ್ಣಪ್ರಸಾದ್ ಹೊಳ್ಳ ಬೆಟ್ಟಂಪಾಡಿ. ಇದುವರೆಗೆ ಸಾಯಿ ಪ್ರಸಾದ್ ನಾವಡ ಹಾಗೂ ಸಂಗಡಿಗರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ವಾಣಿ ಜಯರಾಮ್ ಅವರು ಹಾಡಿದ ಭಕ್ತಿಗೀತೆ ಶಕ್ತಿರೂಪಿಣಿ ಜನನಿ. ಕೃಪೆ ತೋರು ನೀ, ನಿನ್ನ ನಾಮ ಜಪ ಈಗ ಕೇಳಿ ಬಿಕೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆ. ಮಗರಿ ಸನಿಸ ಸನಿಸ ಗಮ ಪನಿ ಸಗರಿ ಸನಿಸ ಮಗರಿ ಸನಿಸ ಸನಿಸ ಗಮ ಪನಿ ಸಗರಿ ಸರಿ ಗ ವೈಭವ ನಿನಗೆ ಅಂಬಿಕೆಯೇ ನವರಾತ್ರಿಯಲ್ಲಿ ನವರಾಗ ಮಾಲಿಕೆ ಹಾಡುವೆ ನಿನಗೆ ನಾಯಕಿಯೇ ನವವಿಧ ಪೂಜೆ ನವವಿಧ ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ